ಶಿವ ಅಂತ, ಮತ್ತೊಬ್ಬ ಸಾಮದ ನೆಲೆ ಬ್ರಹ್ಮದೇವರು ಅಂತ. ಅದೇ ಭೂಮಿ ಮತ್ತು ಚಿತ್ತ. ಚಿತ್ತದಲ್ಲೇ ನಿಂತು ಬಿಟ್ಟ, ಚಿತ್ತದಲ್ಲಿ ಮನಸ್ಸು ಮಾಡಿ ಆ ಸ್ಮರಣ ಶಕ್ತಿ ಕೊಡತಕ್ಕಂತಹ ಮನಸ್ಸು ಚಿತ್ತ ನಿರ್ಧಾರ ಮಾಡಬೇಕು. ಅದು ಒಂದು ಅರ್ಥದ ನೆಲೆ. ಇದನ್ನಿಂತ ತೀರ್ಮಾನ ವಿಜ್ಞಾನಮಯ ಕೌಶಲ್ಯ. ಅದಕ್ಕೆ ಇವರು ಹೇಳ್ತಾರೆ, ಬ್ರಹ್ಮ ಪ್ರವಾಹನೋ ಜೈವಲಿದು ವಾಚ ಅಂತವತ್ವೈ ತೇ ಕಿಲ ಶಾಲಾವತ್ಯ ಸಾಮ. ನೀನೇನು ಹೇಳಿದಿ, ಅವನ ಸಾಮಕ್ಕೆ ನೆಲೆ ಇಲ್ಲ ಅಂತ ಹೇಳಿದೆ. ನೀನು ಒಂದು ನೆಲೆ ಹೇಳಿದಿ, ಯಾವುದು? ಭೂಮಿ ಅಂತ. ಈ ಭೂಮಿ ಎನ್ನುವ ನೆಲೆ ಅನಂತವಾದ ನೆಲೆ ಅಲ್ಲವಲ್ಲ, ಶಾಂತವಾದ ನೆಲೆ ಅಲ್ಲ ಅಂತ ಹೇಳಿದೆ. ಇದು ನೆಲೆ ಹೌದು. ಎಷ್ಟು ಸಮಯ? ಒಂದು ದಿವಸ ಭೂಮಿಯು ನಾಶ ಆಗಬೇಕು. ಭೂಮಿಯು ನಾಶ ಆದಾಗ ಭೂಮಿ ನೆಲೆ ಆಗುತ್ತೆ. ಹಾಗೆ ಅವನು ಪ್ರತಿಷ್ಠೆಯೇ ಇಲ್ಲ. ನೀವೊಂದು ಪ್ರತಿಷ್ಠೆ ಇದೆ, ಆದರೆ ಪ್ರತಿಷ್ಠೆ ಅನ್ನೋದು ಅನಂತವಾದ ಪ್ರತಿಷ್ಠೆ ಅಲ್ಲ. ಇದಕ್ಕೊಂದು ಕೊನೆ ಇದೆ. ಇದು ಶಾಶ್ವತವಾದ ಪ್ರತಿಷ್ಠೆ ಅಲ್ಲ. ಅಂತವತ್ವ ಈಗಿಲ್ಲ. ದೇ ಶಾಲಾವತ್ಯ ಸಾಮ. ನೀನು ಉಪಾಸನೆ ಮಾಡತಕ್ಕಂತಹ ಪ್ರತಿಷ್ಠೆ ಅಂತವತ್ವ. ಇಟ್ ಇಸ್ ಎನ್ ಎಂಡ್. ಇದಕ್ಕೆ ಒಂದು ಕೊನೆ ಇದೆ. ಅನಂತವಾದಂತಹ ಪ್ರತಿಷ್ಠೆ ಯಾವುದು? ಚತುರ್ಮುಖನಿಗೂ ಒಂದು ಕೊನೆ ಇದೆ. ಚಿತ್ತದ ಚಿಂತನೆಗೂ ಒಂದು ಕೊನೆ ಇದೆ. ಭೂಮಿಯ ಪ್ರತಿಷ್ಠೆಗೂ ಒಂದು ಕೊನೆ ಇದೆ. ಇದೆಲ್ಲವೂ ಕೂಡ ಇದು ಪರ್ಮನೆಂಟ್ ಅಲ್ಲ, ಟೆಂಪರರಿ ಪ್ರತಿಷ್ಠೆ. ಇದಕ್ಕೊಂದು ತಾತ್ಕಾಲಿಕ ಅನಂತವಾದ ಪ್ರತಿಷ್ಠೆ ಅಲ್ಲ. ಇದಕ್ಕೆ ಅಂತ ಇದೆ, ಕೊನೆ ಇದೆ. ಆದ್ದರಿಂದ ನಿನ್ನ ಪ್ರತಿಷ್ಠೆಯ ಉಪಾಸನೆಯು ಸರಿಯಲ್ಲ ಅಂತ ಪ್ರವಾಹನ ಜೈ. ಇವರು ಹೇಳ್ತಾರೆ, ನೀನು ಅವನಿಗೆ ಹೇಳಿದೆಯಲ್ಲ ನಿನ್ನ ಉಪಾಸನೆ ತಪ್ಪು, ನಿನ್ನ ತಲೆ ಉರುಳಿದ್ದೆ ಯಾರಾದ್ರೂ ಹೇಳಿದ್ರೆ ನಿನ್ನ ತಲೆ ಉರುಳುತ್ತಿತ್ತು. ಈಗ ನಾನು ಹೇಳಿದ್ರೆ ನಿಲ್ಲುತ್ತೆ. ಎಷ್ಟು ವೇತರ ಹಿ ಪ್ರಿಯಾ ಮುಂತಾದೇ ವಿಪದಿಸಿ ಮುಂತಾದೇ ವಿಪದೇತಿ. ನೀನು ನಶ್ವರವಾದಂತಹ ಪ್ರತಿಷ್ಠೆಯನ್ನು ಉಪಾಸನೆ ಮಾಡ್ತಾ ಇದ್ದಿ, ಅದರಿಂದ ನೀನು ನಾಶವಾಗಿ ಹೋಗುವಂತ ನಾನೆಲ್ಲರೂ ಹೇಳಿದರೆ ನಿನ್ನ ಕಥೆ ಹಾಗೆ ಆಗುತ್ತೆ. ಇದು ಅನಂತವಾದಂತಹ ಪ್ರತಿಷ್ಠೆ ಅಲ್ಲ. ಅಷ್ಟು ಹೇಳಿದ ತಕ್ಷಣ ಶಿಲಕಶಾಲಾವತ್ಯ ಅವನಿಗೆ ಗೊತ್ತಿದೆ, ನಾನು ಉಪಾಸನೆ ಮಾಡ್ತಕ್ಕಂತಹ ಪ್ರತಿಷ್ಠೆ ಕೂಡ ಶಾಶ್ವತವಾದ ಪ್ರತಿಷ್ಠೆ ಅಲ್ಲ, ಅದು ತಾತ್ಕಾಲಿಕ ಪ್ರತಿಷ್ಠೆ ಅನ್ನೋದು ಗೊತ್ತಿದೆ ಅವನಿಗೆ. ಅದಕ್ಕಿಂತ ಮುಂದಿನ ಉಪಾಸನೆಯ ವಿವರವನ್ನು ಕೇಳೋಣ ಅಂತ ಹೇಳಿ ಅವಳ ತನ್ನ ಹಂತು ಭಗವಂತೋ ವಿಧಾನಿ ವಿಧಾನಿ. ನಾನು ಶಾಶ್ವತವಾದ ಪ್ರತಿಷ್ಠೆ ಯಾವುದು ಅಂತ ನೀವು ಬಾಯಲ್ಲಿ ಕೇಳಬೇಕು. ನನಗೆ ಸಂತೋಷ, ಹೇಳಿ ನೀವು ಹೇಳಿ. ಏತತ್ ಭಗವಂತ ವಿಧಾನಿ. ನೋಡಿ, ಒಬ್ಬ ಋಷಿ ಆ ಕ್ಷತ್ರಿಯ ರಾಜನನ್ನ ಏನ್ ಹೇಳ್ತಾರೆ? ಭಗವಂತ ವಿಧಾನಿ, ಭಗವಾನ್ ಅಂತ ಸಂಬೋಧನೆ ಮಾಡ್ತಾರೆ. ಹೇ ಭಗವನ್, ಪೂಜ್ಯರಾದಂತಹ ಪ್ರವಾಹನ. ಹಿಂದೆ ಯಾವುದಕ್ಕೆ ಗೌರವ ಕೊಡ್ತಿದ್ದರು ಅನ್ನೋದೇ ನಮಗೆ ಅರ್ಥ. ಅವನು ಕ್ಷತ್ರಿಯನಾಗಿದ್ದಾನೋ, ವ್ಯವಹಾರದ ಲೋಕದ ವ್ಯವಸ್ಥೆಯಲ್ಲಿ ಅವನು ಋಷಿಯ ಬ್ರಾಹ್ಮಣನಾಗಿ ಹುಟ್ಟಿದ್ದಾನೋ ಕ್ಷತ್ರಿಯನಾಗಿ ಹುಟ್ಟಿದ್ದಾನೋ ಅಂತಲ್ಲ, ಅವನ ಸ್ವರೂಪ ಏನು? ಅವನ ಜ್ಞಾನಿ ಎಂಬುದು ಅವನ ಜ್ಞಾನಿ ಎಂದರೆ ಭಗವನ್ ಅಂತಾರೆ. ನೀವು ಪೂಜ್ಯರು, ನೀವು ದೇವತಾ ಸ್ವರೂಪರು. ನಿಮ್ಮಿಂದ ನಾನು ತಿಳ್ಕೊಂಡು ಅಂತಹ ಏತತ್ ಭಗವಂತೋ ವೇದಾನಿ ವಿದೀಜೋ ವಾಚ. ನಿನಗೆ ಏನ್ ಬೇಕು ಕೇಳ್ಬೇಕು. ಅಸ್ಯ ಲೋಕಸ್ಯ ಕಾಗದಿ ರೀತಿ. ಹಾಗಾದ್ರೆ ನೀವು ಹೇಳಿ, ಈ ಲೋಕ ಭೂಲೋಕ ಮತ್ತು ಚಿತ್ತ ಇದಕ್ಕೆ ಅಭಿಮಾನಿಯಾಗಿರತಕ್ಕಂಥ ಚತುರ್ಮುಖ ಬ್ರಹ್ಮದಲ್ಲಿ ನಾವು ಸಾಮವನ್ನ ಪ್ರತಿಷ್ಠಾ ಸಂಸ್ಥಾವಂ ಚತುರ್ಮುಖನ ಮತ್ತು ವಾಯುದೇವರ ಸ್ತೋತ್ರ ಮಾಡುತ್ತೆ ಅಂತ ಅನ್ನುವ ನೆನೆಸಿದ್ದವನ ಉಪಾಸನೆಯನ್ನು ಇದರ ಆಚೆಯಲ್ಲಿ ಹೋಗಬೇಕು. ನೀವೇ ಹೇಳಿ. ಆಕಾಶ ಇತಿ ಹೋವಾಚ. ಅದಕ್ಕೂದಲೇ ಸ್ವರ್ಗ ಭೂಮಿಯಲ್ಲಿದೆ, ಸ್ವರ್ಗ ಭೂಮಿ ಎರಡು ಆಕಾಶದಲ್ಲಿದೆ. ಹೋಗಲ್ಲ ಆಕಾಶ, ಇಡೀ ಭೂಲೋಕ ಎಲ್ಲಿದೆ? ಭೂಲೋಕ ಆಕಾಶ ಎಲ್ಲಿದೆ? ನಿರಾರಂಭವಾಗಿ ಆಕಾಶ. ಆದ್ರಿಂದ ಸ್ವರ್ಗ ಮತ್ತು ಭೂಮಿ ಎರಡಕ್ಕೂ ಒಂದು ನೆಲೆಯಾಗಿರತಕ್ಕಂಥದ್ದು, ಎರಡನ್ನೂ ಧಾರಣೆ ಮಾಡಿರತಕ್ಕಂಥದ್ದು ಯಾವುದು? ಎರಡಕ್ಕೂ ಎಲ್ಲಿದೆ ಅಂದ್ರೆ ಆಕಾಶದಲ್ಲಿದೆ. ಆದ್ರಿಂದ ಎಲ್ಲಕ್ಕೂ ಕೊನೆಯಾದ ನೆಲೆ ಆಕಾಶ. ಮತ್ತೆ ಆಕಾಶಕ್ಕೆ ಅರ್ಥ ಇಲ್ಲ, ಅದು ಅನಂತ. ಭೂಮಿಗೆ ಅರ್ಥ ಇದೆ ಎರಡು ಅರ್ಥದಲ್ಲಿಯೂ. ಭೂಮಿಗೆ ಭೌಗೋಳಿಕವಾಗಿಯೂ ಅಂತ ಇದೆ, ಕಾಲಿಕವಾಗಿಯೂ ಅಂತ ಇದೆ. ಆಕಾಶಕ್ಕೆ ಭೌಗೋಳಿಕವಾಗಿಯೂ ಅಂತ ಇಲ್ಲ, ಕಾಲಿಕವಾಗಿಯೂ ಅಂತ ಇಲ್ಲ. ಅದು ದೇಶತಃ ಕಾಲತಃ ಅನಂತ. ಇದು ದೇಶತಃ ಅನಂತವಲ್ಲ, ಕಾಲತಃ ಅನಂತವಲ್ಲ. ಹಾಗೆ ಬ್ರಹ್ಮದೇವರು ದೇಶತಃ ಅನಂತರಲ್ಲ, ಅಣು ಕಾಲತಃ ಅನಂತರಲ್ಲ. ಅವರಿಗೂ ಕೂಡ ಬ್ರಹ್ಮ ಪದವಿ 100 ವರ್ಷ ಆದ ಮೇಲೆ, ಒಂದು ಕಲ್ಪ ಮುಗಿದ ಮೇಲೆ 31,104,000 ಕೋಟಿ ವರ್ಷ ಆದ್ಮೇಲೆ ನಾಶ. ಇದು ಆಕಾಶಕ್ಕೆ ದೇಶದಿಂದಲೂ ನಾಶ ಇಲ್ಲ, ಕಾಲದಿಂದಲೂ ನಾಶ ಇಲ್ಲ, ಎರಡು ವಿಧದಿಂದಲೂ ಅನಂತ. ಅದನ್ನ ಆಕಾಶ, ಆಕಾಶ ಅಂದ್ರೆ ಯಾವುದು? ಈಗ ನಮಗೆ ಇದೆಲ್ಲ ಯಾವುದು ಅಲ್ಲ ಅಂತ ಗೊತ್ತಾಗಿದೆ. ಇದರ ಮೇಲೆ ಇರತಕ್ಕಂಥ ಚೈತನ್ಯದ ಉಪಾಸನೆ. ಸ್ವರ್ಗ ಅಂದ್ರೆ ಸ್ವರ್ಗ ಅಲ್ಲ ಶಿವ, ಭೂಮಿ ಅಂದ್ರೆ ಭೂಮಿ ಅಲ್ಲ ಬ್ರಹ್ಮ, ಆಕಾಶ ಅಂದ್ರೆ ಆಕಾಶ ಅಲ್ಲ. ಆಕಾಶ ಶಬ್ದದಿಂದ ವಾಚ್ಯವಾಗಿರ್ತಕ್ಕಂಥ ಒಂದು ತತ್ವವನ್ನು ಅವರು ಹೇಳ್ತಾ ಇದ್ದಾರೆ. ಬರೀ ಜಡವಸ್ತುಗಳನ್ನು ಹೇಳ್ತಾ ಇಲ್ಲ. ಆಕಾಶ ಅಂದ್ರೆ ಏನು? ಆಕಾಶಸ್ಥಲಿಂಗಾತ್ ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸರು ಇದನ್ನೇ ತಗೊಂಡು ಆಕಾಶ ಅಂದ್ರೆ ಆಕಾಶ ಅಲ್ಲವೇ ಅಲ್ಲ, ಮತ್ತೆ ಆಕಾಶದಲ್ಲಿದ್ದ ಭಗವಂತನ ಗುಣಗಳನ್ನು ಅದರಲ್ಲಿ ಹೇಳ್ತಾರೆ. ಅದರಿಂದ ಆಕಾಶ ಅಂದ್ರೆ ಭಗವಂತ ಅಂತ ವಿಷ್ಣು ಪರ ಶಬ್ದ ಸಮುದಾಯ ಮಾಡಿ ತಮ್ಮ ಸುತ್ತಲೇ ಹೇಳಿದ್ರು. ಅದರಿಂದ ಶಿವನಿಗೆ ಬ್ರಹ್ಮ ಆಧಾರ, ಬ್ರಹ್ಮನಿಗೆ ಆಕಾಶ ಆಧಾರ ಅಂದ್ರೆ ಆಕಾಶ ಅಂದ್ರೆ ಭಗವಂತ. ಯಾಕೆ ಅಂತ ಮುಂದೆ ಉಪಾಸನೆ ಎಂಬ ಹೇಳುವ ಗೊತ್ತಾಗುತ್ತೆ. ಆಕಾಶದ ಲಕ್ಷಣಗಳನ್ನು ಹೇಳ್ತಾರೆ. ಅದು ಈ ಆಕಾಶ ಅಲ್ಲ ಅಂತ ಗೊತ್ತಾಗುತ್ತೆ. ಅವ್ರು ಹೇಳ್ತಾರೆ ಆಕಾಶ ಅಂದ್ರೆ ಏನಾಗಾದ್ರೆ, ಆಕಾಶ ಅಂತಂದ್ರೆ ನಾವು ಒಂದು ತಪ್ಪು ಅರ್ಥ ನೋಡಿದೀವಿ. ಕಣ್ಣ ಅಂದ್ರೆ ಏನು, ಪ್ರಾಣ ಅಂದ್ರೆ ಏನು, ಆಪ ಅಂದ್ರೆ ಏನು, ಅಸೌ ಲೋಕ ಅಂದ್ರೆ ಏನು, ಸ್ವರ್ಗ ಅಂದ್ರೆ ಏನು, ಅಯಂ ಲೋಕ ಅಂದ್ರೆ ಏನು, ಪೃಥ್ವಿ ಅಂದ್ರೆ ಏನು, ಎಲ್ಲ ನಾವು ನೋಡ್ತಾ ಬಂದಿದ್ದೀವಿ. ಅದಕ್ಕೆ ಅರ್ಥ ಹಾಗೆ ಸ್ವರ ಅಂದ್ರೆ ಏನು, ಸಾಮ ಅಂದ್ರೆ ಏನು, ಎಲ್ಲ ದತ್ತದೇವತಾ ಪರವಾಗಿ ಆ ಶಬ್ದಗಳು ಹೇಳ್ತವೆ. ಆಕಾಶ ಅಂದ್ರೆ ಏನು? ಆ ಶಬ್ದಕ್ಕೆ ಅರ್ಥ ಆಕಾಶ ಅಂದ್ರೆ ಅದನ್ನ ಆ ಕಾಶತೆ ಇತಿ ಆಕಾಶ ಕಾಶದಿಂತ ಅಂದರೆ ಎಲ್ಲ ಕಡೆಯೂ ಬೆಳಗುವಂಥದ್ದು. ಎಲ್ಲ ಕಡೆಯೂ ಕಾಶ, ಕಾಶ ಅಂದ್ರೆ ಬೆಳಗುವಂಥ ಪ್ರಕಾಶ ಅಂತ ಹೇಳ್ತೇವಲ್ಲ, ಅದೇ ಕಾಶ ಅಂದ್ರೆ ಬೆಳಗು. ಆ ಕಾಶ ಅಂದ್ರೆ ಆ ಅಂದ್ರೆ ಎವ್ರಿವೇರ್, ಎಲ್ಲ ಕಡೆಯೂ ಕಾಶತೆ ಇಲ್ಯೂಮಿನ್ಸ್ ಅಥವಾ ಶೈನ್ಸ್, ಎಲ್ಲ ಕಡೆಯೂ ಬೆಳಗುವ ವಸ್ತು. ಆಕಾಶ ಎಲ್ಲ ಕಡೆ ಇದೆ, ಬೆಳಗ್ತಾ ಇದೆ. ಏನಾದ್ರು ಆಕಾಶದ ಬೆಳಕು ಇಲ್ಲ, ಹತ್ತಿರ ಇಲ್ಲ, ರೂಪ ಇಲ್ಲದ ವಸ್ತು. ಇದು ಎಲ್ಲ ಕಡೆಯೂ ಬೆಳಕಾಗಿ ತುಂಬಿರುವಂತಹದ್ದು ಆಕಾಶ ಶಬ್ದದ ಅರ್ಥ. ಇದು ಒಂದು ಅರ್ಥ ಆಯ್ತು. ಇನ್ನೊಂದು ಅರ್ಥ ಇದೆ ಅದಕ್ಕೆ. ಏನು? ಆ ಕಂಪಶ್ನಾದಿ, ಆ ಅಂದ್ರೆ ಪರಿಪೂರ್ಣವಾದ, ಚೆನ್ನಾಗಿ ಅಂದ್ರೆ ಪೂರ್ಣವಾದ, ಕಂ ಅಂದ್ರೆ ಆನಂದ, ಅದನ್ನ ಅಶ ಅಂದ್ರೆ ಅನುಭವಿಸುವಂಥದ್ದು. ಆ ಕ ಅಶ ಅಂದ್ರೆ ಪೂರ್ಣಾನಂದವನ್ನು ಅನುಭವಿಸುವ, ಎಲ್ಲ ಕಡೆಯೂ ಬೆಳಗುವ ವಸ್ತು. ಇದು ಯಾವುದಿದು? ಈ ಆಕಾಶಕ್ಕೆ ಆನಂದವೂ ಇಲ್ಲ, ಇದು ಬೆಳಗುವುದೂ ಇಲ್ಲ. ಅದರಿಂದ ಆ ಶಬ್ದದ ಎಟಿಮೊಲಾಜಿಕಲ್ ಮೀನಿಂಗ್ ಏನು, ಅದು ಅದರ ಮುಖ್ಯ ಅರ್ಥವಾಗಿರುತ್ತೆ ಜ್ಞಾನಿಗಳಿಗೆ. ನೀವು ಎಟಿಮೊಲಾಜಿಕಲ್ ಮೀನಿಂಗ್ ಮುಖ್ಯ ಅರ್ಥ ಅಂತ ಹೇಳಿದ್ರೆ ತೊಂದರೆ ಉಂಟು ಲೋಕದಲ್ಲಿ ವ್ಯವಹಾರ ತಪ್ಪು. ಯಾಕೆಂದ್ರೆ ಇವಾಗ ಎಟಿಮೊಲಾಜಿಕಲ್ ಮೀನಿಂಗ್ ಮುಖ್ಯ ಆದರೆ ಲೋಕದಲ್ಲಿ ಎಲ್ಲಾ ವ್ಯವಹಾರಗಳು ತಪ್ಪಾಗುತ್ತೆ. ಉದಾಹರಣೆಗೆ ಎಟಿಮೊಲಾಜಿಕಲ್ ಮೀನಿಂಗ್ ಅನ್ನು ತಗೊಂಡ್ರೆ ಈಗ ಪಂಕಜ ಅಂತ ಶಬ್ದ ಇದೆ. ಪಂಕಜ ಅಂತ ಅನ್ನೋದಕ್ಕೆ ಕಮಲ ಅಂತ ಅರ್ಥ. ಎಟಿಮೊಲಾಜಿಕಲ್ ಮೀನಿಂಗ್ ಏನು? ಕೆಸರಿನಲ್ಲಿ ಹುಟ್ಟಿದ್ದು. ಪಂಕ ಅಂದ್ರೆ ಕೆಸರು, ಪಂಕಜ ಅಂದ್ರೆ ಕೆಸರಿನಲ್ಲಿ ಹುಟ್ಟಿದ್ದು. ಕೆಸರಿನಲ್ಲಿ ಹುಟ್ಟಿದ್ದು ಕಮಲ ಮಾತ್ರ ಅಲ್ಲ, ಕೆಸರಿನಲ್ಲಿ ನೀರಿದೆ, ಕಪ್ಪೆ ಇದೆ, ಎಲ್ಲ ಅವುಗಳನ್ನು ಪಂಕಜ ಅಂತ ಕರಿಬಹುದಿಲ್ಲ. ಹಾಗಾದ್ರೆ ಎಟಿಮೊಲಾಜಿಕಲ್ ಮೀನಿಂಗ್ ಮುಖ್ಯ ಆದರೆ ಪಂಕಜ ಅಂದ್ರೆ ಕಮಲವೇ ಯಾಕಾಗಬೇಕು, ಕಪ್ಪೆ ಯಾಕಲ್ಲ. ಅದಕ್ಕೆ ಏನ್ ಮಾಡಿದ್ರು? ನಾನು ಅದಕ್ಕೆ ಒಂದು ಶಬ್ದ ಹೇಳಿದೆ, ಎಟಿಮೊಲಾಜಿಕಲ್ ಮೀನಿಂಗ್ ಜ್ಞಾನಿಗಳಿಗೆ ಮುಖ್ಯವಾಗುತ್ತದೆ ಅಂತ. ಆದರೆ ವಿದ್ವಾಂಸರು ಅದನ್ನ ಬಳಕೆಗೆ ತಂದಾಗ ಅದು ರೂಢಿಯಾಗ್ತದೆ. ಯೋಗಾರ್ಥವನ್ನು ತಿಳಿದು ಯಾವ್ದು ರೂಢಿ ಅಂದ್ರೆ ಬಳಕೆಯಲ್ಲಿರುವ ಅರ್ಥ. ಎಟಿಮೊಲಾಜಿಕಲ್ ಮೀನಿಂಗ್ ಅಂದ್ರೆ ಯೌಗಿಕ, ಯೌಗಿಕ ಶಬ್ದ ಅದು ರೂಢಿಯಲ್ಲಿ ಬಂದಾಗ ಯೋಗ ರೂಢಿ ಆಗಿಬಿಡುತ್ತದೆ. ಪಂಕಜ ಅನ್ನುವ ಶಬ್ದ ಕಮಲದಲ್ಲಿ ಯೋಗಾರ್ಥವೂ ಇದೆ, ರೂಢಿಯೂ ಇದೆ, ಅದು ಯೋಗ ರೂಢಿ. ಕಪ್ಪೆಯಲ್ಲಿ ಯೋಗಾರ್ಥ ಇದೆ, ರೂಢಿ ಇಲ್ಲ. ಇದು ಹಾಗಲ್ಲ, ಈ ಎಲ್ಲಾ ಶಬ್ದಗಳ ಯೋಗಾರ್ಥದಿಂದ ಜ್ಞಾನಿಗಳು ಭಗವಂತನಲ್ಲಿ ಬಳಕೆ ಮಾಡಿದ್ದಾರೆ. ಅದರಿಂದ ಭಗವಂತನ ಯೋಗ ರೂಢ, ಅದು ಬರೆಯ ಯೋಗ ಅಲ್ಲ, ರೂಢವು ವಿದ್ವತ್ ರೂಢಿ. ಯೋಗಾರ್ಥ ಅಂತಂದ್ರೆ ವಿದ್ವಾಂಸರ ರೂಢಿ, ಅಜ್ಞಾನಿಗಳಿಗೆ ರೂಢಿ. ಅಜ್ಞಾನಿಗಳಿಗೆ ದೇವರಂದ್ರೆ ಗೊತ್ತಿಲ್ಲ, ಅವ್ರು ರೂಢಿ ಮಾಡಿದ ಹಾಗೆ. ಯಾರಿಗೆ ಭಗವಂತ ಗೊತ್ತಿದ್ದಾರೆ ಅವರೆಲ್ಲರೂ ಎಲ್ಲ ಶಬ್ದದಿಂದ ಭಗವಂತನನ್ನೇ ಹೇಳ್ತಾರೆ. ಅಂತ ಭಗವಂತನಲ್ಲಿ ಈ ಶಬ್ದ ರೂಢ, ಬಳಕೆ ಇರುವ ಶಬ್ದ. ಆಕಾಶ ಅಂದ್ರೆ ದೇವರು ಅಂತ ಜ್ಞಾನಿಗಳಿಗೆ ರೂಢಿ ಇದೆ. ಅಜ್ಞಾನಿಗಳಿಗೆ ಇದು ಮಾತ್ರ ಗೊತ್ತಿರೋದು, ಈ ಆಕಾಶ ಮಾತ್ರ. ಅದರ ಆಚೆಗೆ ಇನ್ನೊಂದು ಆಕಾಶ ಗೊತ್ತಿಲ್ಲ, ಅದನ್ನ ರೂಢಿ ಇಲ್ಲ. ಅದನ್ನ ನಮಗೆ ರೂಢಿ ಇದ್ದು ಯಾವ ರೂಢಿ? ದಡ್ಡರ ರೂಢಿಯೋ, ಬುದ್ಧಿವಂತರ ರೂಢಿಯೋ, ಜ್ಞಾನಿಗಳ ರೂಢಿ ಭಗವಂತನಲ್ಲಿ ಇದೆ. ಹಾಗಾಗಿ ಆಕಾಶ ಇತಿ ಹೋಮಾಚ, ಅವರು ಜ್ಞಾನಿಗಳು ಮಾತಾಡಿಕೊಂಡವರು, ಎಲ್ಲ ಕಡೆ ಬೆಳಗುವ ಆನಂದಮಯವಾದ ತತ್ವ ಅದು ಒಂದು ಪ್ರತಿಷ್ಠೆ ಅಂದ್ರೆ ನಾರಾಯಣ ತತ್ವ. ಅದೇನಾಯ್ತು ಅಂದ್ರೆ ಅದು ಸ್ವರ್ಗ ಭೂಮಿಗಳಿಗೂ ಅಧಿಷ್ಠಾನ, ಎಲ್ಲಕ್ಕೂ ಮೂಲಾಧಾರ, ಮತ್ತೆ ಕೊನೆಯಿಲ್ಲದ ಮೂಲಾಧಾರ. ಅಲ್ಲಿ ಹೋಗಿ ಸೇರಿಬಿಟ್ರೆ ಅಂದ್ರೆ ಸ್ವರ್ಗಕ್ಕೆ ಹೋದವನು ಮರಳಿ ಬರಬೇಕು, ಭೂಮಿ ಬಂದವನು ಒಂದಿವಸ ಹೋಗ್ಬೇಕು, ಭಗವಂತನನ್ನು ಸೇರಿದವನು ಅವನಿಗೆ ನಿಜವಾದ ಅನಂತ, ಅವನಿಗೆ ದೇಶತಃ ಅಂತ ಇಲ್ಲ, ಅವನು ಸರ್ವಗತ, ಅವನಿಗೆ ಕಾಲತಃ ಅಂತ ಇಲ್ಲ, ಅವನು ನಿತ್ಯ, ಅವನಿಗೆ ಗುಣತಃ ಅಂತವೂ ಇಲ್ಲ, ಅದರಿಂದ ಅವನ ಸಾಮರ್ಥ್ಯಕ್ಕೂ ಅಂತ ಇಲ್ಲ. ಅದರಿಂದ ದೇಶತಃ ಅನಂತ, ಕಾಲತಃ ಅನಂತ, ಗುಣತಃ ಅನಂತ, ಶಕ್ತಿತಃ ಅನಂತ, ಚತುರ್ವಿಧ ಅನಂತ್ಯ ಒಂದು ಶಾಸ್ತ್ರ. ಈ ರೀತಿ ಅನಂತನಾಗಿರ್ತಕ್ಕವ ಆಕಾಶ ಶಬ್ದವಾಚನ ಭಗವಂತ. ಅದರಿಂದ ಅವನು ಎಲ್ಲರಿಗೂ ಪ್ರತಿಷ್ಠೆ ಮತ್ತು ಅನಂತವಾದ ಪ್ರತಿಷ್ಠೆ, ಅದಕ್ಕೆ ಎಂದೂ ಕೂಡ ಕೊನೆ ಇಲ್ಲದ ಪ್ರತಿಷ್ಠೆ. ಅಲ್ಲಿ ತಿಳಿಸಿದ್ರೆ ಮುಕ್ತಾಯ ಆಯ್ತು, ಇನ್ನು ಅದರ ಆಚೆ ಹೋಗ್ಲಿಕ್ಕೆ ನೀವು ಬದ್ಧತೆ ಸರಿಯಲ್ಲ ಅಂತ. ಆಕಾಶ ಇತಿಹಾಸ ಯಾಕೆಂದ್ರೆ ಸರ್ವಾಣಿ ಹವಾ ಇಮಾನಿ ಭೂತಾನಿ ಆಕಾಶಾದೇವ ಸಮುತ್ಪದ್ಯಂತೆ ಆಕಾಶಂ ಪ್ರತ್ಯಸ್ತಂಬ್ಯಂತಿ ಆಕಾಶೋಹ್ಯೇವ ಏಭ್ಯಃ ಪರೋವರೀಯಾನ್ ಆಕಾಶ ಪರಾಯಣ ಆಕಾಶೋಹ್ಯೇವ ಏಭ್ಯಃ ಜಾಯ ಆಕಾಶ ಪರಾಯಣ ಸಯೇಷ ಪರೋವರೀಯಾನ್ ಉದ್ಗೀತ ಸಯೇಷು ಅನಂತ. ಆಕಾಶ ಅಂದ್ರೆ ಏನು ಲಕ್ಷ ಹೇಳ್ತಾರೆ, ಸರ್ವಾಣಿ ಹವಾ ಇಮಾನಿ ಭೂತಾನಿ ಆಕಾಶಾದೇವ ಸಮುತ್ಪದ್ಯಂತೆ. ಈ ಸಮಸ್ತ ಜೀವಗಳು ಕೂಡ ಯಾರಿಂದ ಸೃಷ್ಟಿಯಾದವೋ ಅದು ಆಕಾಶ. ಆಕಾಶ ನಮ್ಮನ್ನು ಸೃಷ್ಟಿ ಮಾಡಿದೆ. ಯಾವುದೋ ಒಂದು ಪರಂಪರೆಯ ಏನು ಅಂದ್ರೆ ಆಕಾಶ ಸೃಷ್ಟಿಯಾಯಿತು, ಆಕಾಶದಿಂದ ವಾಯು ಸೃಷ್ಟಿಯಾಯಿತು, ವಾಯುವಿನಿಂದ ಅಗ್ನಿ ಸೃಷ್ಟಿಯಾಯಿತು, ಅಗ್ನಿಯಿಂದ ಜಲದ ಸೃಷ್ಟಿಯಾಯಿತು, ಜಲದಿಂದ ಮಣ್ಣಿನ ಸೃಷ್ಟಿಯಾಯಿತು, ಈ ಪಂಚಭೂತಗಳಿಂದ ಶರೀರದ ಸೃಷ್ಟಿಯಾಯಿತು, ಅದರಿಂದ ಜೀವ ಸೃಷ್ಟಿಯಾಯಿತು. ಇದು ದ್ರಾವಿಡ ಪ್ರಾಣಾಯಾಮ ಆಯಿತು. ನಿಜವಾಗಿ ಯಾರಿಂದ ಸೃಷ್ಟಿಯಾಗಿದೆ ಇದೇ ಮಾತನ್ನ, ಯಾರಿಂದ ಎಲ್ಲವೂ ಸೃಷ್ಟಿಯಾಗಿದೆಯೋ ಅದು ಯಾವುದು ಅಂತಂದ್ರೆ ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತವಿ ಸಂವಿಶಂತಿ ತತ್ ಬ್ರಹ್ಮ. ಯಾರಿಂದ ಈ ಜಗತ್ತು ಸೃಷ್ಟಿಯಾಗಿದೆಯೋ ಅದು ಬ್ರಹ್ಮ ಅಂದ್ರೂ ಅಲ್ಲಿ. ಹಾಗಾದ್ರೆ ಇಲ್ಲಿ ಆಕಾಶ ಅಂತ ಹೇಳಿದ್ರೆ ಏನಾಯ್ತು, ಬ್ರಹ್ಮ ಆಕಾಶ ಅಂತ ಅದೊಂದ್ರೆ ಆಕಾಶದ ವಾಚ್ಯ ಅಂತ. ಇಲ್ಲಿ ಸರ್ವಾಣಿ ಹವಾ ಇಮಾನಿ ಭೂತಾನಿ ಒಂದು ಎರಡು ಅಲ್ಲ, ಸರ್ವಾಣಿ ಭೂತಾನಿ ಸಮಸ್ತ ಜೀವಜಾತಗಳು ಕೂಡ ಭೂತಾನಿ ಜೀವಗಳು. ಸರ್ವಾಣಿ ಹವಾ ಇಮಾನಿ ಭೂತಾನಿ ಆಕಾಶಾದೇವ ಸಮುತ್ಪತ್ತಿಯಂತೆ ಆಕಾಶದಿಂದಲೇ ಹುಟ್ಟಿದ್ದು, ಭಗವಂತನಿಂದಲೇ ಹುಟ್ಟಿದ್ದು ಒಂದು ಸ್ವತಂತ್ರವಾಗಿ ಯಾರೂ ಇಲ್ಲ. ಅಷ್ಟೇ ಅಲ್ಲ, ಆಕಾಶ ಪ್ರತಿ ಅಸ್ತಂಭ್ಯಂತಿ ಕೊನೆಗೆ ಹೋಗಿ ಸೇರುವುದು ಆಕಾಶವು. ಆಕಾಶದಿಂದ ಹುಟ್ಟಿದ್ದಾರೆ, ಆಕಾಶವನ್ನು ಹೋಗಿ ಸೇರುತ್ತಾರೆ. ಅದರಿಂದ ಆಕಾಶ ಅಂತಂದ್ರೆ ಯಾರು ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಗಳಿಗೆ ಕಾರಣವೋ ಅದು ಆಕಾಶ ಅಂತ. ಈ ಲಕ್ಷಣ ಅದನ್ನೇ ಆಕಾಶ ತಲ್ಲಿಂಗ ಸೃಷ್ಟಿ, ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ಅನ್ನೋದು ಆಕಾಶದ ಲಕ್ಷಣ ಅಲ್ಲ, ಅದು ಭಗವಂತನ ಲಕ್ಷಣ. ಅದರಿಂದ ಆಕಾಶ ಅಂತಂದ್ರೆ ಭಗವಂತ ಅಂತ ಬರೆದು ಸುತ್ತಲೂ ತೀರ್ಮಾನ ಮಾಡಿದ್ವಿ. ಇದನ್ನು ಇಲ್ಲಿ ಒಂದಕ್ಕೊಂದು ಲಿಂಕ್ ನೋಡಿ, ಇಲ್ಲಿ ಯಥೋವಾ ಇಮಾನಿ ಸರ್ವಾಣಿ ಭೂತಾನಿ ಜಾಯಂತೆ ಯಸ್ಮಿನ್ ಪ್ರಯಂತಿ ಆಕಾಶ ಪ್ರತಿ ಅಸ್ತಂಭ್ಯಂತಿ ಯಾರಲ್ಲಿ ಹೋಗಿ ಸೇರ್ತಾವೋ ತತ್ ಬ್ರಹ್ಮ ತಲ್ಲಿ ಅಂತ ಇಲ್ಲಿ ಆಕಾಶ ಅಂತಂದ್ರು. ಅದಂತೆ ಮುಂದೆ ತೈತ್ರಿಯ ಉಪನಿಷತ್ತಲ್ಲಿ ಯದೇಶ ಯದೇಶ ಆಕಾಶ ಆನಂದೋ ನ ಸ್ಯಾತ್ ಯೇಷ ಹ್ಯೇವ ಆನಂದಯಾತಿ. ಒಂದು ವೇಳೆ ಆಕಾಶ ಆನಂದಮಯ ಆಗದೇ ಇರುತ್ತಿದ್ದರೆ, ಮೊದಲು ಎಲ್ಲವನ್ನೂ ಸೃಷ್ಟಿ ಮಾಡಿದವ ಸಂಹಾರ ಮಾಡಿದವ ಭಗವಂತ, ಅವನೇ ಇದನ್ನ ನಿಯಮನ ಮಾಡುತ್ತಾನೆ ಅಂತ ಹೇಳಿದ್ರು. ಆ ಅಲ್ಲಿ ಮತ್ತೆ ಯಾರು ನಿಯಮನ ಮಾಡೋದೇ ಆಕಾಶ. ಯಾಕೆಂದ್ರೆ ಆಕಾಶ ಆನಂದಮಯ ಆಗದೇ ಇರುತ್ತಿದ್ದರೆ ಈ ಜಗತ್ತಿನಲ್ಲಿ ಯಾವುದರ ಸೃಷ್ಟಿಯೂ ಆಗ್ತಿರ್ಲಿಲ್ಲ, ಯಾವುದೂ ಇರುತ್ತಿರಲಿಲ್ಲ. ಅವನ ಆನಂದಮಯನಾದ್ದರಿಂದ ಅವನ ಆನಂದದ ಆವಿಷ್ಕಾರವೇ ಈ ಸೃಷ್ಟಿ ಅಂತ. ಅಂದ್ರೆ ಆಕಾಶ ಆನಂದಮಯ ಅಂತಾರೆ. ಹಾಗಾದ್ರೆ ಇಲ್ಲಿ ಆಕಾಶ ಅಂದ್ರೆ ಆಕಂ ಅಷ್ಟಾಗಿ ಆನಂದವನ್ನು ಅನುಭವಿಸುವಂತ ವಸ್ತು ಅಂತ ಆಕಾಶ ಅಂತ. ಹಾಗಾದ್ರೆ ಆನಂದಮಯನಾದ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಗಳಿಗೆ ಕಾರಣನಾದ ವಸ್ತು ಯಾವುದು? ಆಕಾಶ ಅಂತಂದ್ರೆ ಬ್ರಹ್ಮ ಭಗವಂತ. ಅದನ್ನ ಹೇಳ್ತಾರೆ, ಏ ಸರ್ವಾಣಿ ಹವಾ ಭೂತಾನಿ ಆಕಾಶ ಇಮಾನಿ ಸರ್ವಾಣಿ ಹವಾ ಇಮಾನಿ ಭೂತಾನಿ ಆಕಾಶಾದೇವ ಸಮುತ್ಪತ್ತಿ. ಆಕಾಶದಿಂದಲೇ ಹುಟ್ಟಿದವು, ಆಕಾಶಂ ಪ್ರತಿ ಅಸ್ತಂಭ್ಯಂತಿ ಕೊನೆಗೆ ಹೋಗಿ ಸೇರುವುದು. ಅಸ್ತವಾಗುವುದು ಅಂದ್ರೆ ಕಣ್ಮರೆಯಾಗುವುದು, ಈ ಭೂಮಿಯಿಂದ ಕಣ್ಮರೆಯಾಗುವುದು ಅಂದ್ರೆ ಭಗವಂತನ ಹೋಗಿ ಸೇರುವುದು. ಆಕಾಶಂ ಪ್ರತಿ ಅಸ್ತಂಭ್ಯಂತಿ, ಆದ್ದರಿಂದ ಆಕಾಶೋ ಕೇವ ಏಭ್ಯಃ ಜ್ಯಾಯಾನ್. ಈ ಎಲ್ಲ ತತ್ವಗಳಿಗಿಂತಲೂ ನಾವೀಗ ಮೊದಲು 15ನೇ ಕಕ್ಷೆಯಲ್ಲಿ ಇರತಕ್ಕಂಥ ಅಗ್ನಿಯಿಂದ ಪ್ರಾರಂಭ ಮಾಡಿದ್ದೇವೆ. ಈಗ ಮತ್ತೆ ತುದಿಗೆ ಬಂದೆವು, 15ನೇ ಕಕ್ಷೆ ಅಗ್ನಿಯಿಂದ ವರುಣನಿಗೆ ಬಂದೆವು, 13ನೇ ಕಕ್ಷೆ ಅಲ್ಲಿಂದ 12ನೇ ಕಕ್ಷೆ ಸೂರ್ಯನಿಗೆ ಬಂದೆವು, ಅಲ್ಲಿಂದ 10ನೇ ಕಕ್ಷೆ ದಕ್ಷ ಪ್ರಜಾಪತಿಗೆ ಬಂದೆವು, ಅಲ್ಲಿಂದ 8ನೇ ಕಕ್ಷೆ ಇಂದ್ರನಕ್ಕೆ ಬಂದೆವು, ಅಲ್ಲಿಂದ 5ನೇ ಕಕ್ಷೆಯ ಶಿವನಿಗೆ ಬಂದೆವು. ವಸ್ತುಗಳಿಗಿಂತಲೂ ಹಿರಿಯನಾದವನು ಅವನು. ಅವನಿಗಿಂತ ಹಿರಿಯವಾದಂತಹ ವಸ್ತು ಇನ್ನೊಂದಿಲ್ಲ. ಯಾಕೆಂದ್ರೆ ಆಕಾಶ ಪರಾಯಣಂ, ಕೊನೆಯ ಆಸರೆ. ಪರಾಯಣ ಅಂದ್ರೆ ಕೊನೆಯ ನೆಲೆ. ಇವರಿಗೆಲ್ಲ ಇವರು ಒಬ್ಬರಿಗೊಬ್ಬರು ನೆಲೆ ಅಲ್ಲ, ಅವರಿಗೆ ಇನ್ನೊಂದು ನೆಲೆ. ಆದ್ರೆ ಎಲ್ಲರಿಗೂ ನೆಲೆ, ತಾನು ನೆಲೆ ಇಲ್ಲದವ ಒಬ್ಬ ಇದ್ದಾನೆ, ಅವನು ಆಕಾಶ. ಇದೆಲ್ಲ ಆಕಾಶಕ್ಕೆ ಅನ್ವಯವಾಗುವಂತಹ ಪದಗಳಲ್ಲ. ಆಕಾಶ ಪರಾಯಣಂ, ಪರಾಯಣ ಅಂದ್ರೆ ಕೊನೆಯ ನೆಲೆ. ಅದು ಇನ್ನೂ ಅದರ ಆಚೆಗೆ ಹೋಗ್ಲಿಕ್ಕಿಲ್ಲ. ಅದರಿಂದ ಸಯೇಷ ಮನೋವರಿಯ ಉದ್ಗೀತ, ಸಯೇಷ ಅನಂತ, ಸಯೇಷ ಉದ್ಗೀತ. ನಾವು ಓಂಕಾರದಿಂದ ಗಾನ ಮಾಡುವಂತಹದ್ದು, ಸಾಮಗಾನ ಮಾಡುವಂತಹದ್ದು ಅವನನ್ನು ಗೊತ್ತು. ಯಾಕೆಂದ್ರೆ ಎಲ್ಲ ವೇದಗಳು ಯಾರನ್ನು ಮುಚ್ಚೈಗೀಯ ಮನ ಉತ್ತಮ ಅಂತ ಗಾನ ಮಾಡ್ತಾವೋ ಆ ವಸ್ತು ಅದು ಆಕಾಶ. ಎಲ್ಲರೂ ಈ ಸರ್ವೋತ್ತಮ ಅಂತ ಗಾನ ಮಾಡುವ ವಸ್ತು ಆಕಾಶ. ಅದರಿಂದ ಅದು ಉದ್ಗೀತ. ಮತ್ತೆ ಅದು ಮನೋವರಿಯ ಅಂದ್ರೆ ದೊಡ್ಡದಕ್ಕಿಂತಲೂ ದೊಡ್ಡದು. ಮನೋವರಿಯ ಅನ್ನೋದು ಎಷ್ಟಿದೆ ನೋಡಿ, ಪರ ಅಂದ್ರೆ ದೊಡ್ಡದು. ಪರಕ್ಕೂ ಉತ್ತಮವಾದದ್ದು ಬರೋ, ಪರೋಗಿಂತ ಉತ್ತಮವಾದ ಬರೋವರ, ಪರೋವರಕ್ಕಿಂತ ಉತ್ತಮವಾದ ಮನೋವರಿಯ. ಅಂದ್ರೆ ಉತ್ತಮೋತ್ತಮೋತ್ತಮೋತ್ತಮ ಅಂತ ಹೇಳಿದ ಹಾಗೆ ಮನೋವರಿಯ ಅಂದ್ರೆ ದೊಡ್ಡದಕ್ಕಿಂತ ದೊಡ್ಡದಕ್ಕಿಂತ. ಇಲ್ಲಿ ನಾವು ನೋಡಿದೇವಲ್ಲ ದೊಡ್ಡದು ಅಂತ, ಮೊದಲು ಬಂತು ಎಂಟು ಮೆಟ್ಟಲಲ್ಲಿ ಬಂತಲ್ಲ, ಅದರಲ್ಲಿ ಅಗ್ನಿ ಇವರಿಗಿಂತ ಉತ್ತಮರಾದವರು, ಅಗ್ನಿಯಾದಿಗಳಿಗಿಂತ ಉತ್ತಮವಾದವರು ಇಂದ್ರಾದಿಗಳು, ಇಂದ್ರಾದಿಗಳಿಗಿಂತ ಉತ್ತಮರಾದವರು ಗೋಣಶೇಷ ಉತ್ತಮರು, ಅವರಿಗಿಂತ ಉತ್ತಮವಾದವರು ಬ್ರಹ್ಮ ವಾಯುಗಳು. ಅಂದ್ರೆ ಉತ್ತಮ ಪರ ಅಂದ್ರೆ ಅಗ್ನಿಯಾದಿಗಳು, ನಮ್ಮ ತತ್ವ ಗ್ರಂಥಗಳು ಪರರು. ಅವರಲ್ಲಿ ಪರೋ ಇಂದ್ರ, ಇಂದ್ರಾದಿಗಳು. ಆ ಪರೋ ಬರ ಅಂದ್ರೆ ವಾಯುದೇವರು, ಇದು ಗೌರಶೇಷ ಉತ್ತಮರು. ಅವರಿಗಿಂತಲೂ ಗೌರಶೇಷ ಉತ್ತರು ವಾಯುದೇವರು. ಅವರಿಗಿಂತಲೂ ವರಿಯ ಶ್ರೇಷ್ಠತಮ ಯಾರು ಅಂತ ಹೀಗೆ ಅವರು ಮನೋವರಿಯ ಆಕಾಶ. ಹಿರಿಯ ತತ್ವಗಳಿಗಿಂತಲೂ ಹಿರಿದಾದ ತತ್ವಗಳಿಗಿಂತಲೂ ಹಿರಿದಾದ ತತ್ವಗಳಿಗಿಂತಲೂ ಹಿರಿದ ನಾಲ್ಕು ಸ್ಟೇಜಿನಲ್ಲಿ ಪರ, ಪರೋ, ಪರೋವರ, ಪರೋವರಿಯ. ಹೀಗೆ ಎಲ್ಲಕ್ಕಿಂತ ಹಿರಿದಾದ್ದು ಅನ್ನೋದಕ್ಕೋಸ್ಕರ ವಿಶೇಷ ಮಾಡುತ್ತಾರೆ. ಶ್ರೇಷ್ಠ ಶ್ರೇಷ್ಠ ಶ್ರೇಷ್ಠತಮ ಹಿಂದೆ ಬಂದಿತ್ತಂತೆ, ಎಂಟು ಪಟ್ಟಿಗಳ ಪ್ರಾರಂಭದಲ್ಲಿ ಈ ಮಾತು ಬಂದಿತ್ತು. ಅದರಲ್ಲಿ ಎಲ್ಲಕ್ಕಿಂತ ಉತ್ತಮವಾದ ತತ್ವ ಅನಂತ, ಸಯೇಷವು ಅನಂತ. ಆಮೇಲೆ ನೀವು ಮುಂದಾಗಲಿದ್ದೀರಿ. ಯಾಕೆ ನಾವು ದೋಷ ಏನು ಹೇಳಿದ್ದು, ನಿನ್ನ ಉಪಾಸನೆಯಲ್ಲಿ ನೀನು ಪ್ರತಿಷ್ಠೆ ಅಂತ ಯಾವ್ದಕ್ಕೆ ಉಪಾಸನೆ ಮಾಡ್ತೀವಿ, ಆ ಪ್ರತಿಷ್ಠೆಗೆ ಅಂತ ಇದೆ, ಕೊನೆ ಇದೆ, ಪೃಥ್ವಿಯಿಂದ ಉಪಾಸನೆ ಮಾಡು ಅಥವಾ ಚಿತ್ರಮುಖ ಬ್ರಹ್ಮ ಅಂತ ಉಪಾಸನೆ ಮಾಡು, ಅದಕ್ಕೊಂದು ಕೊನೆ ಇದೆ, ಅದರ ಮೇಲೆ ಏನು ಅಂತ. ನಾನೀಗ ಭಗವಂತ ನೆಲೆ ಅಂತ ಹೇಳಿಬಿಟ್ಟೆ, ಅದ ಮಾತ್ರ ಏನು ಪ್ರಶ್ನೆ ಇಲ್ಲ, ಯಾಕೆ ಅದು ಕೊನೆ ಇಲ್ಲ. ಸಯೇಷೋ ಅನಂತ, ಅವನಿಗೆ ಅಂತ ಇಲ್ಲ, ದೇಶದ ಅಂತ ಇಲ್ಲ, ಕಾಲದ ಅಂತ ಇಲ್ಲ, ಗುಣದಿಂದ ಅಂತ ಇಲ್ಲ, ಅವನನ್ನು ಮೀರಿಸುವ ಯಾವನಿಗಿಂತ ಉತ್ತಮನಾದ ಇನ್ನೊಬ್ಬ ವ್ಯಕ್ತಿ ಇಲ್ಲ. ಆದ್ದರಿಂದ ಆಕಾಶ ಶಬ್ದ ವಾಚ್ಯನಾದ ಭಗವಂತನೇ ಸಾಮದ ನೆಲೆ. ಪ್ರವಾಹನ ಜೈಬಲಿ ಈ ತೀರ್ಮಾನಕ್ಕೆ ಬಂದ ಅವನು. ಯಾಕೆಂದ್ರೆ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಮಾಡತಕ್ಕವನು, ಎಲ್ಲಕ್ಕಿಂತ ದೊಡ್ಡವನು ಅವ. ದೊಡ್ಡವರಾದ ತತ್ವಾಭಿಮಾನ ದೇವತೆಗಳಿಗೂ, ಹಿರಿಯರಾದ ಇಂದ್ರಾದಿ ದೇವತೆಗಳಿಗೂ, ಹಿರಿಯರಾದ ರುದ್ರಾದಿ ದೇವತೆಗಳಿಗೂ, ಹಿರಿಯರಾದ ಭಗವಾನೇ ದೇವತೆಗಳನ್ನು ನೇಮಿಸುವವನು ಅವನು. ಆದ್ದರಿಂದ ಉದ್ಗೀತ ಎಲ್ಲ ಸಾಮದಿಂದ ಗಾನ ಅವರನ್ನೇ ಗುರುತು ಮಾಡುವಂತಹದ್ದು. ಇದ್ಯಾವುದೋ ಲೆಕ್ಕ ಅವನೇ ಅನಂತ. ಇದರಲ್ಲಿ ಅನಂತ ಅಂತ ಅನಂತತ್ವ, ಉದ್ಗೀತತ್ವ, ಪರೋವರಿಯಾಂಸ ಪರೋವರಿಯ ಅನ್ನತಕ್ಕಂಥದ್ದು, ಸೃಷ್ಟಿ ಸ್ಥಿತಿಯಾದ ಕರ್ತೃತ್ವ, ಇದೆಲ್ಲ ಭಗವಂತನಲ್ಲಿದೆ. ಈ ಭಗವಂತನ ಗುಣಗಳನ್ನು ಹೇಳಿ ಅದು ಆಕಾಶ ಅಂತ. ಹಾಗಾದ್ರೆ ಜ್ಞಾನಿಗಳು ಆಕಾಶ ಅಂತ ಯಾವುದನ್ನು ಕರೀತಾರೆ? ಭಗವಂತನನ್ನು ಕರೀತಾರೆ ಅಂತ ಇದೆ. ನಾವು ಆಕಾಶ ಅಂದ್ರೆ ಭೂತಾಕಾಶವನ್ನು ಕರೀತೇವೆ. ಭೂತಾಕಾಶಕ್ಕೆ ಆಕಾಶ ಅಂತ ನಮ್ಮ ಮಕ್ಕಳಿಗೆ ನಾವು ಒಂದಿನ ಹೇಳಿ ಕೇಶವ ನಾರಾಯಣ ಮಾತು ಹಾಗೂ ಇಂತ ಅಂತ ಹೆಸರಿಟ್ಟ ಹಾಗೆ ಭೂತಾಕಾಶಕ್ಕೆ ಇಟ್ಟ ಹೆಸರು. ನಮ್ಮ ಮಕ್ಕಳ ಹೆಸರಲ್ಲ ಅದು, ನಮ್ಗೆ ಗೊತ್ತಿದೆ. ದೇವರ ಹೆಸರನ್ನೇ ಮಕ್ಕಳಿಗೆ ಇಟ್ಟದ ಹಾಗೆ, ದೇವರ ಹೆಸರನ್ನೇ ಪಂಚ ಭೂತಗಳಿಗೆ ಇಟ್ಟದ ಆಕಾಶ, ಪೃಥ್ವಿ, ವಾಯು ಅಂತ. ಅದು ಮೂಲತಃ ಯಾರ ಹೆಸರು? ಅದು ಭಗವಂತನ ಹೆಸರು. ಇದನ್ನೇ ಸಂಕೀರ್ತನ ಭಗವದ ಗುಣಕರ್ಮನ ನಾಮ ಅಂತ ನಿನ್ನೆ ಭಾಗವತನ ಬಂದಿರತಕ್ಕಂಥ ಭಗವಂತನ ಗುಣಕರ್ಮಗಳನ್ನು ಹೇಳತಕ್ಕ ನಾಮ. ಹಾಗಾಗಿ ಆಕಾಶದಲ್ಲಿ ಎಲ್ಲವೂ ನಿಂತಿದೆ. ಇದು ಬಾಹ್ಯಾರ್ಥದಲ್ಲೂ ನಿಜ, ಅಂತ ಹೇಳಿಕೊಂಡು ಇವರು ಎಲ್ಲರೂ ಒಪ್ಪಿಕೊಂಡು ಇಬ್ಬರು ಋಷಿಕುಮಾರ ಶೀಲಕ ಶಾಲಾಭತ್ಯರು ಜೈಕಿತಾ ಎನ್ನ ದಾರ್ಥ್ಯರು ಕೂಡ ಪ್ರವಾಹನ ಜೈವಲಯ ಸಿದ್ಧಾಂತ ಹಾಗಾದ್ರೆ ಇದು ಉಪಾಸನೆ ಕೊನೆಯಾಯಿತು. ಸಾಮದ ಉಪಾಸನೆ ಅವರು ಕೊನೆಯ ಮಜ ಭಗವಂತನಲ್ಲಿ ಸಾಮದ ನೆಲೆ ಆಯ್ತು. ಹೀಗೆ ಉಪಾಸನೆ ಮಾಡಿದರೆ ಏನಾಗುತ್ತೆ? ಇದರ ಫಲ ಏನು? ಪರೋವರಿಯೋ ರಹಸ್ಯ ಭವತಿ ಪರೋವರಿಯ ಸೋ ಬಲು ಕಾನ್ ಜಯತಿ ಏಕದೇವಂ ಏಕದೇವಂ ವಿದ್ವಾನ್ ಪರೋವರಿಯಾಂಸಂ ಉದ್ಗೀತಂ ಉಪಾಸ್ತೆ. ಯಾರು ಪರೋವರಿಯಾಂಸಂ ಉದ್ಗೀತಂ ಉಪಾಸ್ತೆ? ಪರೋವರಿಯ ಎಲ್ಲಕ್ಕಿಂತ ಶ್ರೇಷ್ಠನಾದ, ಪರಕ್ಕಿಂತ ಉತ್ತಮನಾದದ್ದಕ್ಕಿಂತ ಉತ್ತಮನಾದದ್ದಕ್ಕಿಂತ ಉತ್ತಮನಾದ ಸರ್ವೋತ್ತಮನಾದ ಭಗವಂತನನ್ನ ಉದ್ಗೀತಂ ಸಾಮದಿಂದ ಸಾಮದಾನದಿಂದ ಎಲ್ಲಕ್ಕಿಂತ ಹಿರಿಯ ತತ್ವ ಅಂತ ಸ್ತುತಿಸಲ್ಪಟ್ಟವನು ಅಂತ ಯಾರು ಸಾಮದ ಕೊನೆಯ ನೆಲೆಯಾಗಿ ಭಗವಂತನನ್ನು ಆಕಾಶ ಶಬ್ದವಾಚ್ಯನಾದ ಭಗವಂತನನ್ನು ಉಪಾಸನೆ ಮಾಡ್ತಾನೋ ಅವನಿಗೆ ಏನು ಫಲ ಅಂದ್ರೆ ಪರೋವರಿಯೋ ಹಸ್ಯ ಭವತಿ. ಪರೋವರಿಯ ಎಲ್ಲಕ್ಕಿಂತ ಮಿಗಿಲಾದ ಆಕಾಶ ಉಂಟಲ್ಲ ಅದು ಅವನದ್ದಾಗಿಬಿಡುತ್ತೆ, ಅವನ ಸುತ್ತಾಗುತ್ತೆ. ಆಕಾಶ ನಮ್ಮ ಸುತ್ತಾಗುತ್ತೆ, ಆಕಾಶ ಅಂದ್ರೆ ನಮ್ಗೆ ಗೊತ್ತಾಯ್ತು ಆಕಾಶ ಅಂದ್ರೆ ಭಗವಂತ. ಭಗವಂತ ನಿನ್ನ ಸುತ್ತಾಗಿಬಿಡ್ತಾನೆ, ಇನ್ನೇನಾಗಬೇಕು ಹೇಳ್ತಾರೆ ಪರೋವರಿಯೋ ಹಸ್ಯ ಭವತಿ. ಹೀಗೆ ಉಪಾಸನೆ ಮಾಡ್ತಕ್ಕವನು ಭಗವಂತ ಅವನನ್ನ ರಕ್ಷಣೆ ಮಾಡ್ತಾನೆ ಅಂತ. ಸದಾ ಭಗವಂತನ ರಕ್ಷಣೆ ಇದೆ ಅವನಿಗೆ, ಭಗವಂತ ಅವನ ಸೊತ್ತು. ಅವನು ಹೇಳಿ ಹೇಳ್ತಾನೆ ಭಗವಂತ, ಅಷ್ಟೇ ಅಲ್ಲ ಭಗವಂತನ ಅನುಗ್ರಹದಿಂದ ಪರೋವರಿಯ ಸೋಹ ಲೋಕಾನ ಜಯಂತಿ. ನೀನು ಹೇಳಿರ್ತಕ್ಕಂಥದ್ದು ಭೂಲೋಕ ಸ್ವರ್ಗಲೋಕ ಇದೆಲ್ಲ ಅಂತ ಇರುವ ಲೋಕ, ಅನಂತವಾದ ಲೋಕ ಪರೋವರಿಯ ಉತ್ತಮೋತ್ತಮೋತ್ತಮವಾದ ಲೋಕ ಅಂದ್ರೆ ನಾಶವಿಲ್ಲದ ನಿತ್ಯ ಲೋಕವನ್ನ ವೈಕುಂಠವನ್ನ ಮೋಕ್ಷವನ್ನು ಪಡಿತಾನೆ. ಅವನು ಮೋಕ್ಷವನ್ನು ಪಡಿತಾನೆ, ಭಗವಂತ ಅವನ ಅಧೀನಾಗಿ ಬಿಡ್ತಾನೆ, ಅವನ ರಕ್ಷಕನಾಗಿ ಸದಾ ಅವನ ಜೊತೆಗೆ ಇದ್ದು ಬಿಡ್ತಾನೆ. ಇದು ಈ ಸಾಮದ ಉಪಾಸನೆ. ಏವಂ ಏತಂ ವಿದ್ವಾನ್ ಭಗವಂತನನ್ನ ಸಾಮದ ಕೊನೆಯ ನೆಲೆ ಅಂತ ತಿಳ್ಕೊಂಡು ಅವನನ್ನ ಪರೋವರಿಯಾಂಸಂ ಉದ್ಗೀತ ಭಗವಂತ ಪರೋವರಿಯ ಉತ್ತಮೋತ್ತಮ ಉದ್ಗೀತ. ಆದ್ದರಿಂದ ಸಮಸ್ತ ವೇದಗಳಿಂದ ವಿಶೇಷವಾಗಿ ಸಾಮದಾನದಿಂದ ಸರ್ವೋತ್ತಮ ಅಂತ ಸ್ತುತನಾದ ಮಾತು ಉಪಾಸನೆ ಮಾಡಿ ಉಪಾಸನೆ ಮಾಡಿ ಹಾಗೆ ಭಗವಂತನನ್ನ ಸಾಕ್ಷಾತ್ಕರಿಸಿಕೊಂಡವ. ಆಕಾಶದಲ್ಲಿ ಭಗವಂತನನ್ನ ಆಕಾಶಕ್ಕೆ ಹೆಸರೇ ವಿಷ್ಣು ಪದ. ಈ ಉಪಾಸನೆ ಬಹಳ ಕ್ಲಿಷ್ಟವಾದ ಉಪಾಸನೆ. ಇದನ್ನ ಮನುಷ್ಯರು ಉಪಾಸನೆ ಮಾಡಿದರೆ ಬಗೆಹರಿಯುವುದಿಲ್ಲ, ಯಾಕೆಂದ್ರೆ ಭಗವಂತನನ್ನ ಆಕಾಶದಲ್ಲಿ ಉಪಾಸನೆ ಮಾಡಿದ್ರು, ಆಕಾಶದ ಪ್ರತೀಕದಲ್ಲಿ. ಆಕಾಶದ ಪ್ರತೀಕ ಅಂದ್ರೆ ಪ್ರತೀಕವೇ ಇಲ್ಲ, ಅಪ್ರತೀಕ ಉಪಾಸನೆ ಅಂತ ಹೇಳ್ತಾರೆ. ಇದಕ್ಕೆ ಯಾವ ಪ್ರತೀಕವೂ ಇಲ್ಲದೆ ಉಪಾಸನೆ ಅಂದ್ರೆ ಗಾಡ್ ಈಸ್ ಆಮ್ನಿ ಪ್ರೆಸೆಂಟ್. ಭಗವಂತ ಭಗವಂತನನ್ನ ಇದನ್ನ ಅಪ್ರತೀಕಾಲಂಬನರು ಮಾತ್ರ ಉಪಾಸನೆ ಮಾಡತಕ್ಕಂತಹ ಉಪಾಸನೆ. ನಾವು ಉಪಾಸನೆ ಮಾಡಬೇಕಾಗಿದ್ರೆ ಭಗವಂತನಿಗೆ ಒಂದು ಒಂದು ಫಾರ್ಮ್ ಆಕಾರ ವಿಶೇಷದಿಂದ ನಾವು ಉಪಾಸನೆ ಮಾಡ್ತೇವೆ. ಯಾವ ಆಕಾರವೂ ಇಲ್ಲದ ನಿರಾಕಾರನಾದ ಭಗವಂತನ ಉಪಾಸನೆ. ಅಂದ್ರೆ ಭಗವಂತನಿಗೆ ಆಕಾರ ಇಲ್ಲ ಅಂತಲ್ಲ, ನಮಗೆ ಕನ್ಸ್ಯೂಮ್ ಮಾಡುವ ಆಕಾರ ಅಲ್ಲ, ಸರ್ವಗತನಾದ ಭಗವಂತ ಅಂದ್ರೆ ಹೇಗೆ ಆಕಾರ ಕನ್ಸ್ಯೂಮ್ ಮಾಡುವ. ಅದರಿಂದ ಆಕಾಶದಲ್ಲಿ ತುಂಬಿರುವ ಭಗವಂತ ಆಕಾಶದಾಗೆ ಇದ್ದಾನೆ, ತತ್ತದ ವಸ್ತುವಿನಲ್ಲಿ ತತ್ತದ ರೂಪರಾಗಿರುವುದು ಆಕಾಶದಲ್ಲಿ ತುಂಬಿರುವಂತ ಆಕಾಶದಾಗೆ ಇದ್ದಾನೆ. ಅವನಿಗೆ ನಮಗೆ ಒಂದು ಖಚಿತವಾದ ಆಕಾರವನ್ನು ಕನ್ಸ್ಯೂಮ್ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಅವನಿ ಪರ್ಸೆಂಟ್ ಎಲ್ಲ ಕಡೆ ತುಂಬಿರುವ, ಕಣ್ಣಿಗೆ ಕಾಣದೆ ಆದರೆ ಎಲ್ಲ ಕಡೆಯೂ ಇರುವ. ನೀರಿನಲ್ಲಿ ಹಾಕಿ ಇದನ್ನ ಉದ್ದಾರಕ ಹಿಡಿದಾಗ ನೀರಿನಲ್ಲಿ ಉಪ್ಪು ಹಾಕಿಟ್ರೆ ಆಮೇಲೆ ಏನ್ ಮಾಡಿದ್ರೆ ಉಪ್ಪು ಕಾಣುವುದಿಲ್ಲ, ಉಪ್ಪಿನ ಹರಡೆಲ್ಲ ಕರಗಿ ಹೋಗುತ್ತೆ. ಅದು ನೀರಿನಲ್ಲಿ ಎಲ್ಲ ಕಡೆ ಉಪ್ಪಿದೆ, ಯಾಕಂದ್ರೆ ಒಂದು ಚಂಪ ಎಲ್ಲಿಂದ ನೀರು ತೆಗೆದು ಬಾಯಿ ಹಾಕಿದ್ರು ನೀರು ಉಪ್ಪಿರುತ್ತದೆ. ಹಾಗೆ ಕಣ್ಣಿಗೆ ಕಾಣದ ಉಪ್ಪು ನೀರಿನಲ್ಲಿ ಎಲ್ಲ ತುಂಬಿರುವಂತೆ ಶಕ್ತಿ ರೂಪವಾಗಿ ಕಣ್ಣಿಗೆ ಕಾಣದ ಭಗವಂತ ಪ್ರಪಂಚದ ಎಲ್ಲ ಕಡೆ ಶಕ್ತಿ ರೂಪವಾಗಿ ತುಂಬಿದ್ದಾನೆ ಎಂದು ಉಪಾಸನೆ. ಇದರಲ್ಲಿ ವ್ಯಕ್ತಿ ರೂಪವಾದ ಉಪಾಸನೆ ಅಲ್ಲ, ಇದು ಶಕ್ತಿ ರೂಪವಾದ ಉಪಾಸನೆ. ಅದನ್ನೇ ಅಪ್ರತೀಕ ಉಪಾಸನೆ ಅಂತ. ಈ ಭಗವಂತನನ್ನ ಅಪ್ರತೀಕ ಅವಲಂಬನಾಗಿ ಉಪಾಸನೆ ಮಾಡುವುದು ಯಾರು ಅಂತಂದ್ರೆ ಇದನ್ನು ದೇವತೆಗಳು ಮಾತ್ರ ಉಪಾಸನೆ ಮಾಡ್ತಾರೆ. ಮನುಷ್ಯರು ಇದಕ್ಕೆ ಉಪಾಸನೆ ಮಾಡಿದರೆ ಯಾವ ರೀತಿಯ ದರ್ಶನವೂ ಆಗುವುದಿಲ್ಲ, ಬಗೆ ಹರಿಯುವುದಿಲ್ಲ. ಮನುಷ್ಯರಿಗೆ ಈ ರೀತಿ ಉಪಾಸನೆ ಮಾಡಿದರೆ ಅದು ಅಸಾಧ್ಯವಾಗುತ್ತೆ. ಅದನ್ನ ದೇವತೆಗಳು ಇದು ದೇವತೆಗಳು ಉಪಾಸನೆ ಮಾಡತಕ್ಕಂಥದ್ದು ಆಕಾಶದಲ್ಲಿ. ಈ ಪ್ರವಾಹನ ಜೈವಲಿ ಅದನ್ನು ಸಾಧನೆ ಮಾಡಿದಂತಹ ಒಬ್ಬ ಮಹಾಯೋಗ್ಯ, ಅದು ಮನುಷ್ಯರಿಗಿಂತ ಬಹಳ ಎತ್ತರಕ್ಕೂ ಚೇತನ. ಅದು ಅವರು ಆಕಾಶದಲ್ಲಿ ಇರ್ತಕ್ಕಂಥದ್ದು ಆಕಾಶದಲ್ಲಿ ಇರತಕ್ಕ ವ್ಯಾಪ್ತ ರೂಪವಾದ ಭಗವಂತನ ಅನಂತ ರೂಪವನ್ನ ಯಾರು ಉಪಾಸನೆ ಮಾಡಿ ತಿಳ್ಕೊಳ್ತಾರೋ, ತಿಳ್ಕೊಳ್ಳೋದು ಅಂದ್ರೆ ಭಗವಂತನ ಉಪಾಸನೆ ಮಾಡಿ ಅವನನ್ನ ಸಾಕ್ಷಾತ್ಕರಿಸಿಕೊಂಡು ಭಗವಂತನ ಅನಂತ ರೂಪದ ಸಾಕ್ಷಾತ್ಕಾರ ಅಂಥವರಿಗೆ ಏನಾಗ್ತದೆ? ಬರುವವರಿಗೆ ಭಗವಂತ ಅವನು ಸ್ವತ್ತಾಗಿ ಬಿಡ್ತಾನೆ. ಎಲ್ಲ ಕಡೆ ಇರತಕ್ಕ ಭಗವಂತನನ್ನು ಅವನು ಸಾಕ್ಷಾತ್ಕರಿಸಿಕೊಂಡು ಭಗವಂತನ ವಿಶ್ವರೂಪವನ್ನು ಸಾಕ್ಷಾತ್ಕರಿಸಿಕೊಂಡ ಅದರಿಂದ ಅವನ ಅನಂತವಾದ ಲೋಕವನ್ನು ಪಡೀತಾನೆ. ಇಷ್ಟು ಫಲ ಹೇಳಿ ಸಂಕೇತವು ಈ ಆಕಾಶದಲ್ಲಿ ಪ್ರತಿಷ್ಠಿತರಾಗಿರ್ತಕ್ಕಂತಹ ಭಗವಂತ ಸಾಮದ ಪ್ರತಿಷ್ಠೆ ಅನಂತವಾದ ಚಂದೆ ಒಬ್ಬ ಋಷಿ ಇನ್ನೊಬ್ಬ ಋಷಿ ಉಪದೇಶ ಮಾಡಿದ್ದಾರೆ ಶತಧನ್ವ ಶೌನಕಃ ಉದರ ಶಾಂತಿ ಶತಧನ್ವ ಅನ್ನತಕ್ಕವ ಈ ಹೆಸರು ನೋಡಿದ್ರೆ ಇವನು ಕ್ಷತ್ರಿಯನೇನು ಅಂತ ಕಾಣುತ್ತೆ ಶತಧನ್ವ ಅನ್ನ ನೂರಾರು ಬಗೆಯ ಬಿಲ್ಲುಗಾರಿಕೆಯಲ್ಲಿ ನೂರಾರು ಬಗೆಯ ಬಿಲ್ವಿದ್ಯೆಯಲ್ಲಿ ಪರಿಣತನಾದ ಅಂತರ್ಥ ಏನು ದೊಡ್ಡದ ಅಂತ ಅದರಿಂದ ಶತಧನ್ವ ಅನ್ನೋ ಹೆಸರು ಇವನು ಕ್ಷತ್ರಿಯ ಇದು ಶತಧನ್ವ ಶೌನಕಃ ಅಂತಿದೆ ಅನ್ನೋದು ಹಾಗಾಗಿ ಇದೊಂದು ಸಂದಿಗ್ಧ ಇವನು ಕ್ಷತ್ರಿಯನೋ ಇವನು ಬ್ರಾಹ್ಮಣ ಋಷಿಯೋ ಅಥವಾ ರಾಜ ಋಷಿಯೋ ಅಂತ ಯಾಕೆಂದ್ರೆ ಅವನು ಶೌನಕ ಅಂತಿದ್ದು ಶುನಕನ ಮಗ ಅವನ ಅಪ್ಪನ ಹೆಸರು ಶುನಕ ಅಂತ ಹೆಸರು ವಿಚಿತ್ರವಾದ ನಮ್ಮಲ್ಲಿ ನಾ ಹೇಳಿದ ಹೆಸರು ಶುನಕ ಆದ್ರೆ ಇವತ್ತು ಸಂಸ್ಕೃತ ಶುನಕ ಆದ್ರೆ ನಾಯಿ ಶೌನಕ ಅಂದ್ರೆ ಡಾಕ್ಸ್ ಅಂತ ಹೇಳಿದ್ರೆ ಮಿಸ್ಟರ್ ಡಾಕ್ಸ್ ಶೌನಕ ಆದ್ರೆ ಶುನಕನ ಮಗ ಶುನಕ ಅಂದ್ರೆ ನಾಯಿ ಶುನಕ ಅಂದ್ರೆ ನಾಯಿ ಅದು ವಿದ್ವತ್ ರೂಢಿ ಅಲ್ಲ ವಿದ್ವತ್ ರೂಢಿ ಇಲ್ಲದಂತೆ ವಿದ್ವಾಂಸರಿಗೆ ಶುನಕ ಆದ್ರೆ ಬೇರೆ ಅವಿದ್ವಾಂಸರಿಗೆ ಶುನಕ ಆದ್ರೆ ನಾಯಿ ಏನು ಶುನಕ ಅಂದ್ರೆ ಶುನ ಧಾತು ಇದೆ ಸಂಸ್ಕೃತದಲ್ಲಿ ಅದಕ್ಕೆ ಎರಡು ಅರ್ಥ ಇದೆ ಮುಂದೆ ಇದಕ್ಕೆ ಸಂವಾದಿಯಾಗಿ ಶುನಕ ಅಂತಂದ್ರೆ ವಾಯುದೇವರು ಅಂತರ್ಥ ಭಗವಂತ ಅಂತರ್ಥ ವಾಯುದೇವರಿಗೆ ನಾಯಿಯ ರೂಪದಿಂದ ವಾಯುದೇವರನ್ನು ಸಾಕ್ಷಾತ್ಕರಿಸಿಕೊಂಡಂತಹ ಒಂದು ಘಟನೆ ಮುಂದೆ ಬರ್ತದೆ ನಾಯಿಯ ರೂಪದಿಂದ ಒಬ್ಬ ಋಷಿ ವಾಯುದೇವರನ್ನು ಕಂಡದ್ದು ವಿಷಯ ಬರ್ತದೆ ಅದರಿಂದ ನಮಗೆ ನಾಯಿ ಅಂದ್ರೆ ಸಸಾರ ಕನಕದಾಸರಿಗೆ ನಾಯಿಯ ರೂಪಕ್ಕೆ ಭಗವಂತ ದರ್ಶನ ಕೊಟ್ಟ ಹಾಗೆಯೇ ವೇದಕಾದ ಋಷಿಗಳಿಗೆ ವಾಯುದೇವರು ಭಗವಂತ ನಾಯಿ ರೂಪದಿಂದ ಕಂಡದ್ದು ಅದರಿಂದ ಶುನ ಅಂತಂದ್ರೆ ಶುನ ಸಂಬಂಧವು ಶುನಕ ತೌಕ್ಯವರ ಧಾತುವಿನ ಸಂಸ್ಕೃತಿ ಈಗ ಬಳಕೆಯಲ್ಲಿ ಎಷ್ಟೋ ಧಾತುಗಳು ಮೂರು ಧಾತುಗಳು ನಾಶವಾಗಿ ಬಿಟ್ಟಿದ್ದಾವೆ ಅಂತ ನಾನು ಅನೇಕ ಬರೆದಿದ್ದರೆ ಶುನ ಸಂಬಂಧವು ಸಂಭೋಜನ ಅಂದ್ರೆ ಸೇರಿಕೊಂಡಿರುವುದು ಮಿಶ್ರಣ ಅಂದ್ರೆ ಭಗವಂತನ ಜೊತೆಗೆ ಸೇರಿಬಿಟ್ಟವು ಭಗವಂತನನ್ನ ಸದಾ ಸಂಭೋಜನ ಭಕ್ತಿಯಿಂದ ಭಗವಂತನಲ್ಲಿ ಮರ್ಜೆ ಆದ ಅಂತರ್ಥ ಶುನಕ ಒಂದರ್ಥ ಇನ್ನೊಂದರ್ಥ ಶುನಗತವು ನಾಯಿಗಳಿಗೆ ಶುನಕ ಶುನಕ ಹೇಳಿದ್ರೆ ಅಲೆಮಾರಿಗಳು ಅಂತ ಗತಿ ಯಾವಾಗಲೂ ಎಲ್ಲಿಂದ ಅಲೆಮಾರಿಗಳು ಕೂತಲ್ಲಿ ಕೂಡ ಹೋಗಲ್ಲ ಅಲೆಮಾರಿಗಳು ಆದರೆ ಶುನಗತವು ಗತಿ ಅಂತಂದ್ರೆ ನಡೆದಾಟ ಅನ್ನುವುದು ಲೋಕದ ಅರ್ಥ ಶಾಸ್ತ್ರದ ಅರ್ಥ ಏನು ಗತಿ ಅಂದ್ರೆ ಗತಿ ಅಂದ್ರೆ ಅವಗತಿ ಫಿಸಿಕಲ್ ಮೀನಿಂಗು ಗತಿ ಅಂದ್ರೆ ಕಾಲಿನಿಂದ ಅದಕ್ಕೆ ಇನ್ನೊಂದು ಸ್ಪಿರಿಚುವಲ್ ಮೀನಿಂಗ್ ಇದೆ ಮೆಂಟಲ್ ಮೀನಿಂಗ್ ಅದಕ್ಕೆ ಗತಿ ಅಂದ್ರೆ ಮನಸ್ಸಿನ ಗಮನ ಕಾಲಿನ ಗಮನ ಮತ್ತು ಮನಸ್ಸಿನ ಗಮನ ಎರಡು ಗಮನವೂ ಗತಿ ಮನಸ್ಸಿನಿಂದ ಹೋಗು ಅದರಿಂದ ಶುನ ಅಂದ್ರೆ ಮನನ ಮಾಡಿ ಭಗವಂತನನ್ನು ತಿಳಿದ ಜ್ಞಾನಿ ಅಂತ ಒಂದರ್ಥ ಮತ್ತು ಭಕ್ತಿಯಿಂದ ಭಗವಂತನಲ್ಲಿ ಮರ್ಜಾನವ ಅಂತ ಒಂದರ್ಥ ಏನರ್ಥ ಇಟ್ಟುಕೊಂಡು ಜ್ಞಾನ ಭಕ್ತಿಗಳಿಂದ ಪರಿಪೂರ್ಣವಾದ ಸಾಧಕ ಅಂತ ಅರ್ಥ ಆಯಿತು ಆದ್ರಿಂದ ವಾಯುದೇವರಿಗೂ ಶುನಕ ಅಂತ ಅವರಿಗಿಂತ ಹೆಚ್ಚು ಮನನ ಮಾಡಿದವರು ದೊಡ್ಡ ಜ್ಞಾನಿಗಳಾಗಿದ್ದಾರೆ ಆದ್ರೆ ಋಷಿಗಳು ಆ ಹೆಸರು ಇಟ್ಟುಕೊಳ್ತಿದ್ರು ಶುನಕ ಅಂತ ಆ ಶುನಕ ಅಂತನ್ನುವ ಋಷಿಯ ಮಗ ಶೌನಕ ಅವನ ಹೆಸರೇನಂದ್ರೆ ಶತಧನ್ವ ಅಂತ ಶತಧನ್ವ ಅನ್ನುವ ಹೆಸರಿನಿಂದ ನಾನು ಊಹೆ ಮಾಡುದು ನೂರಾರು ಬಗೆಯ ಬಿಲ್ವಿದ್ಯೆಯಲ್ಲಿ ಬರೆದ ಅದರ ಅರ್ಥ ಧನುಸ್ಸನ್ನ ನೂರಾರು ಬಗೆಯಿಂದ ಬಿಲ್ಗಾರಿಕೆಯಲ್ಲಿ ಬರತಕ್ಕಂಥ ಶತಧನ್ವ ಇನ್ನೊಂದು ರೀತಿಯಿಂದ ಆ ಶತಧನ್ವ ಅನ್ನುವುದಕ್ಕೆ ಆಧ್ಯಾತ್ಮಿಕವಾದ ಅರ್ಥವನ್ನು ಮಾಡಬಹುದು ನಾನು ಹೇಳಿದೆ ಪ್ರವಾಹನ ಜೈವರಿಗೆ ಅನ್ನುವಾಗ ಪ್ರವಾಹನ ಅಂದ್ರೆ ಒಳ್ಳೆ ಕುದುರೆ ಗಾಡಿ ಇದ್ದವ ಅಂತ ಲೋಕದ ಅರ್ಥ ಇನ್ನೊಂದು ಅರ್ಥ ಪ್ರಕೃಷ್ಟನಾದ ಭಗವಂತನನ್ನೇ ಧರಿಸಿಕೊಂಡವ ಅಂತ ಹಾಗೆ ಶತಧನ್ವ ಅಂತಂದ್ರೆ ಶತಂ ಅಂತಂದ್ರೆ ಶತಂ ದಶ ಸಹಸ್ರಕ್ಕೆ ಸರ್ವಕ್ಷಯ ವಾಚಕ ಶತ ಅಂತಂದ್ರೆ ಪೂರ್ಣ ಅಂತ ಪೂರ್ಣನಾಗಿರತಕ್ಕಂತಹ ಭಗವಂತ ನೂರು ರೂಪಗಳು ಅಂತ ಹೇಳುವುದು ಅದು ಭಗವಂತನಿಗೆ ನೂರು ರೂಪಗಳು ಅಂದ್ರೆ ಪೂರ್ಣ ರೂಪ ಅಂತ ಅರ್ಥದಲ್ಲಿ ಶತಂ ಶತಂ ಮತ್ತು ದಶ ಅಂತಂದ್ರೆ ಪೂರ್ಣ ಯಾಕೆ ಅಂದ್ರೆ ಆ ಶಬ್ದದ ಅರ್ಥ ಏನು ಮತ್ತೆ ಅದರ ಎಟಿಮಾಲಜಿ ಹೋಗೋಣ ದಶ ಅಂದ್ರೆ ಏನು ದಶ ಅಂದ್ರೆ ಹತ್ತು ಅದರಲ್ಲಿ ದಶ ಅನ್ನೋ ಶಬ್ದದ ಅರ್ಥ ಏನು ಹತ್ತು ಅಂತ ಮನುಷ್ಯನಿಗೆ ದಶಪ್ರಗತಿ ಅಂತ, ಪೂರ್ಣವಾದ ಬುದ್ಧಿ ಜ್ಞಾನ ಆಯ್ತು. ಹಾಗೆಯೇ ಶತ ಅಂದ್ರೆ ಏನು? ಶತ ಅಂದ್ರೆ ಯಾವ ಶಬ್ದದ ಅರ್ಥ ಹೇಳಿದ್ವಿ? ದಶ ಶ ದ ಕೊಡುವಂಥದ್ದು ಏನನ್ನ? ಶಮ ಆನಂದವನ್ನ. ಶತ ಅಂದ್ರೆ ಶಂತನೋತಿ ಆನಂದವನ್ನು ಕೊಡುವಂಥದ್ದು. ದಶ ಅನ್ನೋದೇ ಅರ್ಥ, ಶತ ಅನ್ನೋದೇ ಅರ್ಥ. ಶತ ಶಂತನೋತಿ ಆನಂದವನ್ನು ಕೊಡುವಂಥದ್ದು. ಯಾವ್ದು ಆನಂದವನ್ನು ಕೊಡುತ್ತೆ? ಯಾವ ಪೂರ್ಣತೆ ಆನಂದವನ್ನು ಕೊಡುತ್ತೆ? ಅಪೂರ್ಣತೆ ಎಂದು ಆನಂದವನ್ನು ಕೊಡುತ್ತೆ. ಅಪೂರ್ಣತೆಯೇ ದುಃಖ, ಪೂರ್ಣತೆಯೇ ಆನಂದ. ಅದರಿಂದ ಶತ ಮೊದಲು ಪೂರ್ಣ. ಮತ್ತೆ ನೂರಕ್ಕೆ ಯಾಕೆ ಬಂತಂದ್ರೆ, ಅದು ಸುಮ್ಮನೆ ಒಬ್ಬ ಮನುಷ್ಯ ಪೂರ್ಣ ಬದುಕಿದ್ರೆ 100 ವರ್ಷ ಬದುಕುತ್ತಾರೆ. ಅದಕ್ಕೆ ಹೆಚ್ಚು ಲೆಕ್ಕ ಗೊತ್ತಿಲ್ಲ ಅವ್ರಿಗೆ. ಅದು 100 ಪೂರ್ಣ ಅಂತ ನಿಜವಾಗಿ 100 ಪೂರ್ಣ ಅಲ್ಲ. 10 ಹೇಗೆ ಪೂರ್ಣ ಅಲ್ಲವೋ ಹಾಗೆ 100 ಅಲ್ಲ. 10 ಯಾಕೆಂದ್ರೆ ಆಮೇಲೆ ಸಂಖ್ಯೆ ಇಲ್ಲ, ಅದಕ್ಕೆ ಅದು ಪೂರ್ಣ. 100 ಯಾಕೆಂದ್ರೆ ಎಷ್ಟು ಚಿರಂ ಜೀವತಿ ಸ ವರ್ಷ ಶತಂ ಜೀವತಿ. ಮನುಷ್ಯ ಬದುಕಿದ್ರೆ ಎಷ್ಟು ಬದುಕುತ್ತಾರಪ್ಪ? 100 ವರ್ಷ ಬದುಕುತ್ತಾರೆ. ಮತ್ತೆ ಸ್ವಲ್ಪ ಬದುಕಬಹುದು, ಮತ್ತೆ ಚಿರ ಪುನಃ 200 ವರ್ಷ ಬದುಕುತ್ತಿಲ್ಲ. ಅದರಿಂದ ಪೂರ್ಣ ಅಂತಂದ್ರೆ ಶತಮಾನ ಭವತಿ ಶತಾಯ ಪುರುಷ. 100 ವರ್ಷ ಬದುಕಪ್ಪ ಅಂತ ಆಶೀರ್ವಾದ ಮಾಡ್ತಾರೆ. 100 ಕಾಲ ಬದುಕು ಅಂದ್ರೆ ಪೂರ್ಣ ಆಯಸ್ಸು ಬದುಕುತ್ತೆ ಅಂತ. ಅದಕ್ಕೆ 100 ವರ್ಷ ಆದ ಕೂಡಲೇ ಮತ್ತೆ ಆಯಸ್ಸಿದ್ರು 100 ವರ್ಷ ಬದುಕಬಾರ್ದು, ಸಾಯಬಾರ್ದು, ಸಾಯಬೇಕು ಅಂತ ಅಂತಲ್ಲ. 100 ಕಾಲ ಬದುಕು ಅಂದ್ರೆ ಪೂರ್ಣ ಬದುಕು. ಕುರುವೇಹ ಕರ್ಮಾಣಿ ಜಿಜೀವಿ ಶತಂಗ ಸಮಾಹ. 100 ವರ್ಷ ಬದುಕಲ್ಲಿ ಶತಾದೇನು ಪೂರ್ಣ ಆಯಸ್ಸು ಬದುಕು. ಅವರು ಒಬ್ಬರೇ 120 ವರ್ಷ ಆಯಸ್ಸಿದೆ ಅಂತ ಕೂಡ ವಾದರಾಗಿದ್ದ ಹಾಗೆ, ರಾಮಾನುಜಾಚಾರ ಹಾಗೆ 120 ವರ್ಷ ಆಯಸ್ಸಿದ್ದಪ್ಪ. ಅವನು ಇವರು ಆಶೀರ್ವಾದ ಮಾಡಿದ್ದಾರೆ 100 ವರ್ಷ ಬದುಕು ಅಂತ. ಸ್ವಲ್ಪ ಬಿಡ್ಬೇಕಾದ್ರೆ ಶತ ಕೊಡ. 100 ವರ್ಷ 100 ಅಂದ್ರೆ ಪೂರ್ಣ ಅಂತ ಅರ್ಥ. ಅದ್ರಿಂದ ಶತ ಅಂದ್ರೆ ಪೂರ್ಣ ಅಂತ ಅರ್ಥ. ಎಕ್ಸಾಕ್ಟ್ಲಿ 99 - 1 ಅನ್ನೋದು ಅದು ಇನ್ಫೀರಿಯರ್ ಮೀನಿಂಗ್, ಅದು ನಿಜವಾದ ಅರ್ಥ ಅಲ್ಲ. ಅದು ಶತ ಅಂದ್ರೆ ಪರಿಪೂರ್ಣ. ಶತ ಅಂದ್ರೆ ಪರಿಪೂರ್ಣವಾದ ವಸ್ತುವೇ. ಯಾರಿಗೆ ಧನವೋ ಸಂಪತ್ತೋ ಅವನು ಶತಕೊಂಡು ಅದು ಪರಿಪೂರ್ಣವಾದ ವಸ್ತುವನ್ನೇ ಬದುಕಿನಲ್ಲಿ ಸಂಪತ್ತಾಗಿ ಭಗವಂತನನ್ನೇ ನನ್ನ ಜೀವನದ ಸಂಪತ್ತು ಅಂತ ತಿಳ್ಕೊಂಡು ಬದುಕಿದವ ಅವನು ಶತಕನ್ವ. ಅಥವಾ ಶತಕ ಅಂದ್ರೆ ಅನಂತವಾದ ಗುಣಗಳನ್ನು ಧಾರಣೆ ಮಾಡಿರತಕ್ಕಂಥ ಭಗವಂತ. ಶತನಾಮಗಳನ್ನ, ಶತಗುಣಗಳನ್ನ, ಅನಂತ ನಾಮಗಳನ್ನ, ಅನಂತ ಗುಣಗಳನ್ನ ಧಾರಣೆ ಮಾಡಿರತಕ್ಕಂಥ ಭಗವಂತ ಶತಕ. ಅವನನ್ನ ನವಾದ್ರೆ ಪ್ರಸ್ತುತವು ಸದಾ ಸ್ತೋತ್ರ ಮಾಡತಕ್ಕವ ಶತಕ. ಹೀಗೆ ಒಂದು ಭಗವಂತನೇ ಸಂಪತ್ತಾಗಿ ಉಳ್ಳವ ಅಥವಾ ಅನಂತ ಗುಣಪೂರ್ಣನಾದ ಭಗವಂತನನ್ನು ಸದಾ ಸ್ತೋತ್ರ ಮಾಡ್ತಾ ಧ್ಯಾನ ಮಾಡ್ತಾ ಇರತಕ್ಕವ ಅನ್ನೋದು ಸ್ಪಿರಿಚುವಲ್ ಮೀನಿಂಗ್. ಲೌಕಿಕವಾದ ಅರ್ಥ 100 ಬದೆಯ ಬಿಲ್ಗಾರಿಕೆಯಲ್ಲಿ ಪರಿಣತನಾದ ಶತಕ ಅಂತ ಅಭಿಪ್ರಾಯ. ಇವನು ಕ್ಷತ್ರಿಯನೋ ಅಥವಾ ಬ್ರಾಹ್ಮಣನೋ ಅನ್ನೋದು ನಮಗೆ ಸ್ಪಷ್ಟವಾಗುವುದಿಲ್ಲ. ಕ್ಷತ್ರಿಯ ಎಂದು ಇರುವುದು ಶತಧನ್ವ ಶೌನಕಃ. ಹಿಂದೆ ಇದೇ ವಿಷಯವನ್ನ ಸಾಮ ಅದನ್ನ ಆಕಾಶದಲ್ಲಿ ಇರತಕ್ಕ ಭಗವಂತನಲ್ಲಿ ಸಾಮವನ್ನ ಕೊನೆಗೊಳಿಸತಕ್ಕಂಥ ಈ ಉಪಾಸನೆಯನ್ನ ಶತಧನ್ವ ಶೌನಕ ಅವನು ತಿಳಿದಿದ್ದ. ತಿಳಿದು ಅವನು ತಂವಾಯತಂ ಉದರ ಶಾಂತಿಲ್ಯಾಯ ಉವಾಚ. ಉದರ ಶಾಂತಿಲ್ಯತೆಗೆ ಹಿಂದಿನ ಕಾಲದಲ್ಲಿ ಹೆಸರಿನಲ್ಲಿ ಬಹಳ ರಸಿಕತೆ ಬಳಸ್ತಿದ್ದೆ. ಉದರ ಶಾಂತಿಲ್ಯ ಅಂತ ಅವನಿಗೆ ಹೆಸರು. ಅವನ ಅಡ್ಡ ಹೆಸರು ಉದರ ಶಾಂತಿಲ್ಯ ಅಂತ, ಹೊಟ್ಟೆ ಶಾಂತಿಲ್ಯ ಉದರ ಅಂತ ಅಡ್ಡ ಹೆಸರು. ಅಂದ್ರೆ ನನ್ನಿಂದ ಅಡ್ಡವರು ಹೊಸ ಮನೆ ಕಟ್ಟಿಸಿದವರು, ಅವರು ಶಾಲಾವಂತರು, ದೊಡ್ಡ ಮನೆ ಕಟ್ಟಿಸಿದವರು ಮಹಾಶಾಲರು. ಹಾಗೆ ದೊಡ್ಡ ಹೊಟ್ಟೆ ಇರೋರು ಉದರ ಅಂತ ಸ್ವಲ್ಪ ಒಟ್ಟು ಪ್ರಪೋರ್ಷನೇಟ್ ಆಗೋದಕ್ಕಿಂತ ಹೊಟ್ಟೆ ದೊಡ್ಡ ಇತ್ತು ಅವ್ರಿಗೆ ಉದರ ಶಾಂತಿಲ್ಯ ಅಂತ ಕಲ್ತುಬಿಟ್ಟು. ಅವನು ಗುರುತಿಸುವಂತಹದ್ದು ಏನು ಅಂದ್ರೆ ಅವನ್ ಯಾರು ಅವರು ಉದರ ಶಾಂತಿಲ್ಯ ದೊಡ್ಡ ಹೊಟ್ಟೆ ಇದೆಯಲ್ಲ ಅವರು ಗುಂಪಿನಲ್ಲೇ ಋಷಿಗಳ ಗುಂಪಿನಲ್ಲಿ ಸ್ವಲ್ಪ ದೊಡ್ಡ ಹೊಟ್ಟೆ ಅವ್ರಿಗೆ ಶಾಂತಿಲ್ಯ ಅವ್ರಿಗೆ ಉದರ ಶಾಂತಿಲ್ಯ ಅಂತ ಹೆಸರು. ಬಹಳ ಇನ್ನು ಕೆಲವರು ಏನ್ ಹೇಳ್ತಾರೆ ಗೊತ್ತುಂಟ, ಈ ಉದರ ಶಾಂತಿಲ್ಯ ಅನ್ನೋದಕ್ಕೆ ಬೇರೆ ಒಂದು ಅಂದ್ರೆ ಇದು ಸಹಜವಾದ ಅರ್ಥ. ಈ ಅಡ್ಡ ಹೆಸರು ಬರುವಂತಹದ್ದು ಅವನಲ್ಲಿ ಇರತಕ್ಕ ಒಂದು ವಿಶಿಷ್ಟತೆ ಶಾಲಾ ಮಾತು ಮಹಾಶಾಲಾ ಉದರ. ಆಮೇಲೆ ಹ್ರಸ್ವ ಮಾಂಡೂಕೆಯ ಹತ್ತಿದೆ. ಹ್ರಸ್ವ ಮಾಂಡೂಕೆಯ ಹತ್ತಿ ಮಂಡೂಕ ಋಷಿಯ ಪರಂಪರೆ ಇಬ್ಬರು ಋಷಿಗಳು ಇದ್ದರು. ಅದೇನ್ ಮಾಡ್ತಿದ್ರು ಅಂದ್ರೆ ಕುಳ್ಳ ಮಾಂಡೂಕೆ ಅಂತ ಹೆಸರಿಗೆ ಮತ್ತೆ ಮುದ್ದ ಇದ್ದ ಹ್ರಸ್ವ. ಇದೆಲ್ಲ ಋಷಿಗಳು ಬಹಳ ಸ್ವಾರಸ್ಯವಾಗಿ ಒಬ್ಬರನ್ನ ಡಿಸೈಫರ್ ಮಾಡ್ಲಿಕ್ಕೆ ಒಂದೊಂದು ಐಡೆಂಟಿಟಿ ಕೊಡ್ತಾರೆ. ಹ್ರಸ್ವ ಮಾಂಡೂಕೆ ಅಂತಿದ್ದಾರೆ. ಹ್ರಸ್ವ ಮಾಂಡೂಕೆ ಅಂದ್ರೆ ಕುಳ್ಳ. ಮಾಂಡೂಕೆಯವರು ಇಬ್ಬರು ಇದ್ದಾರೆ ಯಾರಂದ್ರೆ ಕುಳ್ಳ ಮಾಂಡೂಕೆ ಏನ್ರಿ ಇನ್ನೊಬ್ಬ ಉದ್ದ ಇದ್ದಾರೆ ಅವನಲ್ಲ ಅಂತಿಗೆ. ಇವನು ಯಾರಂದ್ರೆ ಉದರ ಶಾಂತಿಲ್ಯ ಹೋದ ತಕ್ಷಣ ಬದಲು ಗಂಟೆಗೆ ಅವನ ಮುಖ ಅಲ್ಲ ಹೊಟ್ಟೆ ಬೀಳತಿತ್ತು. ಅವನು ಉದರ ಶಾಂತಿಲ್ಯ ಅವನು ಶಿಷ್ಯ ಗುರು ಶತಧನ್ವ ಶೌನಕ ಉದರ ಶಾಂತಿಲ್ಯನಿಗೆ ಹೇಳಿದ. ಇನ್ ಕೆಲವರು ಏನಂತ ಹೇಳ್ತಾರೆ ಗೊತ್ತುಂಟ, ಉದರ ಶಾಂತಿಲ್ಯ ಅಂದ್ರೆ ಬಹಳ